ಕೃಷಿ ವಿಶ್ವವಿದ್ಯಾಲಯ ವಿಸ್ತರಣಾ ಮತ್ತು ಸಂಶೋಧನಾ ಚಟುವಟಿಕೆಗಳು ಭಾಗವಹಿಸುತ್ತಿದ್ದಾರೆ. ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳೇನ್. ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಡಾಕ್ಟರ್ ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿಯಿಂದ ಪ್ರಸಾರ ಆಗ್ತಾಯಿರೋ ತಮಗೆಲ್ಲ ಗೊತ್ತಿದೆ. ನವೆಂಬರ್ 7 ಈ ಕಾರ್ಯಕ್ರಮ ಆರಂಭವಾಗಿದೆ. ಮಾನ್ಯ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ತಮ್ಮ ಒಂದು ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನು ನೀಡಿದ್ದಾರೆ, ಆರಂಭವನ್ನು ನೀಡಿದ್ದಾರೆ. ಈಗ ಇವತ್ತು ಪ್ರತಿ ತಿಂಗಳ ಕೊನೆಯ ಒಂದು ಸೋಮವಾರ ನೇರ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇದರೊಳಗೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳ ಜೊತೆಗೆ ನೀವು ಮಾತಾಡ್ಬೋದು. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಇದ್ದಾರೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳ ಅಕ್ಟೋಬರ್ 28 ಅಧಿಕಾರ ವಹಿಸಿಕೊಂಡಿದ್ದಾರೆ. ಭಾಳ ಸಂತೋಷ ವಿಚಾರ ಅಂದರೆ ಇವತ್ತು ಅವರು ಸಂಸ್ಥಾಪನಾ ದಿನಾಚರಣೆಯನ್ನು, ಕೃಷಿ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಆಚರಿಸಿ ಬಂದಿದ್ದಾರೆ ನಮ್ಮ ಸ್ಟುಡಿಯೋಕ್ಕೆ. 1947-65 ಕರ್ನಾಟಕ ಒಂದು ವಿಶ್ವವಿದ್ಯಾಲಯದ ಅಧೀನದೊಳಗೆ ಕೃಷಿ ಕಾಲೇಜಾಗಿದ್ದುದು 65-86 ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಧೀನದೊಳಗಿದ್ದಂತಹ ವಿಶ್ವವಿದ್ಯಾಲಯ ಅಕ್ಟೋಬರ್ 1, 1986 ವಿಶ್ವವಿದ್ಯಾಲಯವಾಗಿ ರೂಪುಗೊಂಡು ಉತ್ತರ ಕರ್ನಾಟಕದ ಮೊದಲು 12 ಜಿಲ್ಲೆಗಳು, ಈಗ 7 ಜಿಲ್ಲೆಗಳ ರೈತ ಬಾಂಧವರಿಗೆ 7 ಜಿಲ್ಲೆಗಳ ಒಂದು ಕೃಷಿ ಚಟುವಟಿಕೆಗಳಿಗೆ ಒಂದು ಸಂಶೋಧನೆ ವಿಸ್ತರಣೆಯೆಲ್ಲ ಮಾಡ್ತಾ 36 ವರ್ಷಗಳಿಂದ ಸುದೀರ್ಘವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ರೈತರಿಗೆ ಸಾಕಷ್ಟು ನೆರವು ನೀಡ್ತಾ ಬಂದಿದೆ. ಕೃಷಿ ವಿದ್ಯಾರ್ಥಿಗಳನ್ನು, ಕೃಷಿ ಪದವಿಗಳನ್ನು, ಆಮೇಲೆ ಕೃಷಿ ಸ್ನಾತಕೋತ್ತರ ಪದವಿಗಳನ್ನು, ಸಂಶೋಧನಾ ಪದವಿಗಳನ್ನು ಮಾಡ್ತಾ ಬಂದಿದೆ. ವಿಶೇಷವಾಗಿ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಹಾವೇರಿ ಜಿಲ್ಲೆಯ ಸೌಂಡೂರಿನವರಾಗಿದ್ದಾರೆ. ಮಂಟಗಣಿ ಅವರ ಸ್ವಂತ ಊರು. ಅವರು 35 ವರ್ಷಗಳ ಸುದೀರ್ಘ ಒಂದು ಅನುಭವದ ಹಿನ್ನೆಲೆಯೊಳಗೆ ಮಣ್ಣು ವಿಜ್ಞಾನದೊಳಗೆ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಸುಜಲ ಯೋಜನೆಯಡಿ ಸಾಕಷ್ಟು ಮಣ್ಣಿನ ಪರೀಕ್ಷೆ ಮಾಡಿ ಸಾಯಿಲ್ ಕಾರ್ಡ್ಗಳನ್ನು ಸಾವಿರಾರು ರೈತರಿಗೆ ನೀಡಿದ್ದಾರೆ. ಅವರು ತಮ್ಮ ಸುದೀರ್ಘ ಅನುಭವದ ಹಿನ್ನೆಲೆಯೊಳಗೆ ಇವತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದು ನಮಗೆ ಸಂತೋಷ. ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಕಾಶವಾಣಿಯ ಶೋಧನೆ ಸಂಶೋಧನೆ ಕಾರ್ಯಕ್ರಮ ನಡೀತಾ ಇರೋದು ಕೂಡ ಬಹಳ ಸಂತೋಷ. ಯಾಕಂದರೆ ಇವತ್ತು ಕೃಷಿ ಒಂದು ಚಟುವಟಿಕೆಗಳು ಸಾಕಷ್ಟು ವಿಸ್ತರಣೆ ಆಗ್ತಾ ನಡೆದಿವೆ, ಸಾಕಷ್ಟು ಸಂಶೋಧನೆಗಳಾಗಿದೆ, ವೈಜ್ಞಾನಿಕವಾಗಿ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ, ಸಾಕಷ್ಟು ಮಾಹಿತಿಯ ಮಹಾಪೂರ ಇದೆ. ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೃಷಿ ಚಟುವಟಿಕೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಕೃಷಿ ಇವತ್ತು ಒಂದು ಲಾಭದಾಯಕ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಕೃಷಿ ಉದ್ಯಮ ಅನ್ನೋದು ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಕೊಡುಗೆ ಭಾಳ. ಆ ನಿಟ್ಟಿನೊಳಗೆ ಇವತ್ತು ನಿಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಕೃಷಿ ಸಂಶೋಧನೆ ಏನು ಚಟುವಟಿಕೆಗಳಾಗ್ತಾಯಿದೆ, ಕೃಷಿ ವಿಸ್ತರಣಾ ಚಟುವಟಿಕೆಗಳು ಏನು ವಿಶ್ವವಿದ್ಯಾಲಯದ ಆಗ್ತಾಯಿದೆ, ರೈತ ಬಾಂಧವರಿಗೆ ಏನೇನು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ತಾನೇ ಕೃಷಿ ಮೇಳ ಆಯಿತು, ತುಂಬ ಸುಮಾರು 15-20 ಲಕ್ಷ ರೈತ ಬಾಂಧವರು ಬಂದು ಆ ಕೃಷಿ ಮೇಳದ ಪ್ರಯೋಜನವನ್ನು ಪಡ್ಕೊಂಡ್ರು. ಈ ನಿಟ್ಟಿನೊಳಗೆ ವಿಶ್ವವಿದ್ಯಾಲಯದ ಒಂದು ಹೆಚ್ಚಿನ ಚಟುವಟಿಕೆಗಳೇನಿದೆ ಮತ್ತು ರೈತ ಬಾಂಧವರು ಯಾವ ರೀತಿ ಅವ್ರನ್ನ ಯಾರು ನೀಡಲಿಕ್ಕೆ ಸಾಧ್ಯ ಇದೆ ಎಲ್ಲ ವಿಷಯ ಕುರಿತಂತೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು, ಹಾಗೆಯೇ ಜೊತೆಗೆ ನಮಗೆ ಪಿ ಎಲ್ ಪಾಟೀಲ್ ಅವರು ಕುಲಪತಿಗಳ ಜೊತೆಗೆ ಡಾಕ್ಟರ್ ಶಿವಾನಂದ ಕರಾಳೆಯವರು ಇದ್ದಾರೆ, ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಡಾಕ್ಟರ್ ಬಸವರಾಜ್ ಬಿರಾದಾರ್ ಅವರಿದ್ದಾರೆ, ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಡಾಕ್ಟರ್ ಎ ಎಸ್ ವಸ್ತ್ರದವರು ವಿಸ್ತರಣಾ ನಿರ್ದೇಶಕರು ಕೂಡ ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಪಿ ಎಸ್ ಹೂಗಾರ್ ಅವರು ಸಹ ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರೆಲ್ಲ ಭಾಗವಹಿಸಿದ್ದಾರೆ. ದಿಗ್ಗಜರ ಜೊತೆಗೆ ನಾವಿದ್ದೀವಿ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರನ್ನ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಸ್ವಾಗತ ಮಾಡ್ತಿದ್ದೆವು. ನಮಸ್ಕಾರ ಕುಲಪತಿಗಳೇ, ತಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಹಾಗೆಯೇ ಡಾಕ್ಟರ್ ಶಿವಾನಂದ ಕರಾಳೆಯವರೇ, ತಮಗೂ ಕೂಡ ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಬಸವರಾಜ್ ಬಿರಾದಾರ್ ಅವರೇ, ತಮಗೂ ಸ್ವಾಗತ. ಡಾಕ್ಟರ್ ಎ ಎಸ್ ವಸ್ತ್ರದವರು, ತಮಗೂ ಸ್ವಾಗತ. ಡಾಕ್ಟರ್ ಪಿ ಎಸ್ ಹೂಗಾರ್, ತಮಗೂ ಹೃತ್ಪೂರ್ವಕ ಸ್ವಾಗತ. ಪಿ ಎಲ್ ಪಾಟೀಲ್ ಅವರೇ, ಮೊಟ್ಟ ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಒಂದು ತಿಂಗಳು ಆಗ್ತಾ ಬಂತು, ಆಮೇಲೆ ಇವತ್ತು ಸಂಸ್ಥಾಪನೆ ದಿನಾಚರಣೆಯನ್ನು ಆಚರಿಸಿದಿರಿ. ಈ ಒಂದು ಸಂದರ್ಭದಲ್ಲಿ ರೈತರು ಮತ್ತು ಕೃಷಿ ವಿಶ್ವವಿದ್ಯಾಲಯ ಆಕಾಶವಾಣಿ ಈ ಮೂರನ್ನು ಇಟ್ಟುಕೊಂಡು ಹೇಗೆ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಆರಂಭದ ಒಂದು ಎರಡು ಮಾತುಗಳು ರೈತರಿಗೆ. ಎಲ್ಲ ರೈತ ಬಾಂಧವರಿಗೆ ಶುಭ ಸಂಜೆಯ ನಮಸ್ಕಾರಗಳು. ಕೇಳ್ತೇನೆ, ನಾನು ಕುಲಪತಿಯಾಗಿ ಇವತ್ತು ಸರಿಯಾಗಿ ಒಂದು ತಿಂಗಳ ಆಯಿತು. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಯಾವತ್ತೂ ನಾವೆಲ್ಲರೂ ಹೇಳುವ ಹಾಗೆ ಅಥವಾ ನಡೆದುಕೊಂಡ ಹಾಗೆ ಇದು ರೈತರ ವಿಶ್ವವಿದ್ಯಾಲಯ. ಯಾವತ್ತೂ ರೈತರಿಗೆ ಈ ವಿಶ್ವವಿದ್ಯಾಲಯ ತನ್ನ ಹೆಬ್ಬಾಗಿಲುವನ್ನು ತೆರೆದೇ ಇರ್ತದೆ. ಶೈಕ್ಷಣಿಕ ವಿಚಾರದಲ್ಲಿ ಆಗ್ಬೋದು, ಸಂಶೋಧನೆ ಮತ್ತು ವಿಸ್ತರಣೆ ವಿಷಯದಲ್ಲಿ ಯಾವತ್ತೂ ನಾವು ರೈತರೊಂದಿಗೆ ಇದ್ದೇವೆ. ಆಕಾಶವಾಣಿಯ ಮೂಲಕ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಯನ್ನು ವಿಸ್ತರಣಾ ರೂಪದ ಚಟುವಟಿಕೆಗಳಾಗಿ ರೈತರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ನಿರಂತರವಾಗಿ ನಡೆದು ಬರ್ತಾ ಇದೆ. ಈ ಒಂದು ಕೃಷಿ ಶೋಧನೆ ಸಾಧನೆ ರೂಪದಲ್ಲಿ ಪ್ರತಿ ಸೋಮವಾರ ನಮ್ಮ ರೈತ ಬಾಂಧವರಿಗೆ ವಿಜ್ಞಾನಿಗಳು ತಮ್ಮ ತಮ್ಮ ಒಂದು ವಿಷಯದಲ್ಲಿ ಅನುಭವಗಳನ್ನು ಹಂಚಿಕೊಂಡು ರೈತರಿಗೆ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಗಳನ್ನು ಮುಟ್ಟಿಸಿ ಅವರು ತಾಂತ್ರಿಕತೆಯಲ್ಲಿ ತಮ್ಮನ್ನು ತಾವು ಹೆಚ್ಚು ತಿಳಿದುಕೊಂಡು ಕೃಷಿ ತಾಂತ್ರಿಕತೆಗಳನ್ನು ತಮ್ಮ ಒಂದು ಕೃಷಿಯಲ್ಲಿ ಆದಾಯವನ್ನು ಹೆಚ್ಚಿಸಿ ತಾವು ಎಲ್ಲರಿಗೆ ಮಾರ್ಗದರ್ಶಿಯಾಗಿ ನಡೆದುಕೊಳ್ಬೇಕಂತ ನಾನು ಕೇಳ್ಕೊತೇನೆ. ಅಭಿನಂದನೆಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಭಾಳ ಸಂತೋಷ. ಈಗ ಒಂದು ಕರೆ ಇದೆ, ಒಂದು ಉತ್ತರ ಕೊಡೋಣ. ನಮಸ್ಕಾರ, ಹಲೋ ಹಲೋ ಹೇಳಿ. ಹಲೋ ಹಲೋ ಹಲೋ, ಕನೆಕ್ಟ್ ಆಗಿಲ್ಲ ಅನಿಸುತ್ತೆ. ಹಲೋ ಹಲೋ, ನಮಸ್ಕಾರ ಸರ್. ನಾವು ಹಾವೇರಿ ಜಿಲ್ಲೆ ರಸಹಳ್ಳಿ ತಾಲೂಕು ತಳಸಾಣಿ ಗ್ರಾಮದಿಂದ. ನಮಸ್ಕಾರ ರೀ. ಮೊದಲನೇ ಪ್ರಶ್ನೆ ಹಾವೇರಿ ಜಿಲ್ಲೆಯಿಂದ ಬಂತಲ್ಲ, ಹಾವೇರಿ ಜಿಲ್ಲೆ ಕುಲಪತಿಗೆ. ಸರ, ನಮ್ದು ಒಂದು ಮಾವಿನ ಮರ ರೀ. ಹಾ ರೀ, ಅದು ಈಗ 30 ವರ್ಷದಿಂದ ಹಚ್ಚಿದ್ದೀವಿ ರೀ, ಈಗ ಒಣಗಾಕತ್ತೈತ್ರಿ ಕಸಿ ಮಾವಿನ ಮರ. ಹೌದ್ರಿ, ಅದಕ್ಕೆ ಏನು ಔಷಧಿ ಹಾಕ್ಬೇಕ್ರಿ? 30 ವರ್ಷದಿಂದ ಅದು ಒಣಗ್ತಾ ಇದೆ. ಅದರಲ್ಲಿ ಏನಾದರೂ ನೋಡಿದ್ರೆ ಹುಳಗಳು ಅಥವಾ ರೋಗಗಳು ನಿಮ್ಗೆ ಕಂಡದ್ದು? ಇಲ್ಲಿ ಅಲ್ಲಿ ನಮ್ಮ ಇಲ್ಲಿ ಕೀಟ ತಜ್ಞರದಾರ ಡಾಕ್ಟರ್ ಪಿ ಎಸ್ ಹೂಗಾರ್ ಅವರು ಅಂತ ಹೇಳಿ, ಅವರು ತಮಗೆ ಸಲಹೆ ಕೊಡ್ತಾರೆ. ಸದ್ಯ ಸರ್, ಈಗ 30 ವರ್ಷದಿಂದ ತಾವು ಹಿಂದೆ ಮಾವಿನ ಮರ ಹಾಕೇನೆ ಅಂತ ಹೇಳ್ತೀರಿ, ಇದಕ್ಕೆ 30 ವರ್ಷ ಆಗಿದೆ ಅಂತೆ. ಅದು ಮೇಲಿಂದ ಒಣಗ್ತಾ ಇದೆಯೋ ಎಂದು ಗೊತ್ತಾಗಲಿಲ್ಲ. ಹಾಂ, ಈಗ ಅದಕ್ಕೆ ಕೆಲವೊಮ್ಮೆ ಡೈಬ್ಯಾಕ್ ಅನ್ನೋ ರೋಗ ಬರ್ತದೆ, ಇಲ್ಲ ಅಂತಲ್ಲ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ತಮ್ಮನ್ನು ಸಂಪರ್ಕ ಮಾಡ್ತಾರೆ ಶಾರ್ಟ್ಲಿ. ಆಮೇಲೆ ದಯವಿಟ್ಟು ಅದಕ್ಕೆ ಏನು ಮಾಡಿರಿ ಸರ್, ಈಗ ಮಳೆಗಾಲ ಆರಂಭ ಆಗೋಕ್ಕಿಂತ ಮೊದಲು ಅಂದರೆ ಜೂನ್ ಜುಲೈ ಹೊತ್ತಿಗೆ ಸ್ವಲ್ಪ ಸುತ್ತಲೂ ಅಗತಿ ಮಾಡಿ ಹಸಿರೆಲೆ ಗೊಬ್ಬರ ಕೊಡ್ರಿ, ಒಂದು 6-8 ಪುಟ್ಟಿ. ಅದ್ರ ಜೊತೆಗೆ ಒಂದು 4 ಪುಟ್ಟಿ ತಿಪ್ಪಿ ಗೊಬ್ಬರ, ಆಮೇಲೆ ಒಂದು ಸ್ವಲ್ಪ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ಅದಕ್ಕೆ ಕೊಡಿ, ನೀರನ್ನು ಕೊಡಿ. ಆಯ್ತು ಸರ್. ಅದಾದಮೇಲೆ ಅಕ್ಟೋಬರ್ ತಿಂಗಳ ಮಳೆಗಾಲ ಏನು ಸ್ಟಾರ್ಟ್ ಆಗತ್ತಲ್ರಿ, ಆವಾಗೂ ಸ್ವಲ್ಪ ಗೊಬ್ಬರ ಕೊಡಿ. ದಯವಿಟ್ಟು ತಾವು ಗಮನಿಸಬೇಕು, ಮಾವಿನ ಮರದ ಕಾಂಡದಿಂದ ಏನಾದರೂ ಪೌಡರ್ ಬೀಳ್ತಾ ಇದೆಯಾ ಅನ್ನೋದನ್ನು ನೋಡಬೇಕು, ಅಥವಾ ಅಂಟು ಸೋರ್ತಾ ಇದೆಯಾ ನೋಡಿ. ಹಾಗಿದ್ರೆ ಅದಕ್ಕೆ ಲೇಪನ ಮಾಡಿ. ಅಂಟು ಸೋರ್ತದಲ್ರಿ ಸರ್. ಒಂದು ಕೆಲಸ ಮಾಡಿರಿ, ತಾವು ಅದಕ್ಕೆ ಸ್ವಚ್ಛವಾಗಿ ಅದನ್ನು ಕೆತ್ತಿ ತೆಗೀರಿ. ಅಲ್ಲಿ ನೀವು ಸಿ ಓ ಸಿ, ನಾವು ಬ್ಲೈಟಾಕ್ಸ್ ಅಂತ ಇತ್ತು, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಇತ್ತು, ಅದನ್ನು ಲೇಪನ ಮಾಡಿ ಒಂದು ಸಿಂಪಡಣೆ ಮಾಡಿರಿ. ಹಾಂ, ಥ್ಯಾಂಕ್ ಯು. ಹಲೋ. ಹಾಂ ರೀ. ಹಲೋ ಹೇಳ್ರಿ, ಹೇಳ್ರಿ. ಹೇಳಿ, ಯಾರು ಮಾತಾಡ್ತಾ ಇದ್ರಿ? ಹೇಳಿ. ಹಲೋ. ಹಲೋ ಹೇಳ್ರಿ, ಕೇಳ್ತಾ ಇದೆಯಾ? ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ. ಹಲೋ. ಹಾಂ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಹಲೋ ಅನ್ನೋದು ಕೇಳ್ತಾ ಇದೆ. ಹಲೋ. ಹಾಂ ಹೇಳ್ರಿ. ಹಲೋ ಹೇಳ್ರಿ, ಕೇಳ್ತದ? ಹಲೋ ಅನ್ನೋದು ಕೇಳ್ತದ? ನಮಸ್ಕಾರ ಸರ. ನಮಸ್ಕಾರ. ನಮಸ್ಕಾರ ಸರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ತಮ್ಮ ಹೆಸರು ಹೇಳ್ರಿ. ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ. ಹಲೋ. ಹಲೋ ನಮಸ್ಕಾರ. ನಮಸ್ಕಾರ. ಹಲೋ ಹೇಳಿ. ಹೇಳ್ತಾ ಕೇಳ್ತಾ ಇದೆ ಹೇಳಿ. ಹಾಂ ಸರ್ ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ. ಹಾಂ ಹೇಳಿ, ಕೇಳ್ತಾ ಇದೆಯಾ? ಹಲೋ. ಹಲೋ ಹಲೋ ಹೇಳಿ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಹೇಳ್ರಿ. ತಾವು ಹಲೋ ಅನ್ನೋದು ಕೇಳ್ತಾ ಇದ್ದೆ, ಪ್ರಶ್ನೆ ಕೇಳಿ. ತಮ್ಮ ಹೆಸರು ಹೇಳಿ. ಬರ್ತಾ ಇಲ್ಲ ಸರ್. ನಾವು ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ಹೇಳ್ರಿ. ಹಾಂ ರೀ, ಗದಗ ಡಿಸ್ಟ್ರಿಕ್ಟ್. ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ಹಾಂ, ಯಾವ ಊರು, ತಮ್ಮ ಹೆಸರು ಪರಿಚಯ ಮಾಡಿ. ಸರ್ ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ನಾವು ಮಾತಾಡೋದು ಸರ್. ಹಾಂ ರೀ. ಹಲೋ ಸರ್ ಹೇಳ್ರಿ. ಸರ್ ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್ ನಾವು. ಹಾಂ ರೀ. ಸರ್ ಹೇಳ್ರಿ, ತಾವು ಪ್ರಶ್ನೆ ಕೇಳಿ, ಹೆಸರು ಹೇಳಿ. ಸರ್ ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ನಾವು ಲಕ್ಷ್ಮೇಶ್ವರ ತಾಲೂಕು ಗೊಜನೂರು ಗ್ರಾಮ ಅಂತಂದ್ ಸರ್. ಗೊಜನೂರ್ ಅವರು. ಹಾಂ ಹೇಳ್ರಿ. ಲಕ್ಷ್ಮೇಶ್ವರ ತಾಲೂಕು ಗೊಜನೂರು ಗ್ರಾಮ ಅಂತಂದ್ ಸರ್. ನನ್ನ ಹೆಸರು ಚನ್ನಪ್ಪ ಶಿವನಾಗಪ್ಪ ಷಣ್ಮುಖಿ ಅಂತಂದ್ ಸರ್. ಚನ್ನಪ್ಪ ಶಿವನಾಗಪ್ಪ ಷಣ್ಮುಖಿ ಅವರು. ಸರ್ ಏನು ನಿಮ್ದು ವಾಯ್ಸ್ ಕೇಳ್ತಾ ಇರೋದು ಸರ್? ಹಾಂ ಕೇಳ್ತೈತ್ರಿ. ಸೌಂಡ್ ಕೊಡ್ತೇನೆ. ಹಾಂ ಕೇಳ್ರಿ, ಕೇಳ್ರಿ, ಪ್ರಶ್ನೆ ಕೇಳ್ರಿ ದಯವಿಟ್ಟು. ಜನಪರ ಪ್ರಶ್ನೆ ಕೇಳಿ. ಹಲೋ ನಮಸ್ಕಾರ, ಕೃಷಿ ಶೋಧನೆ ಸಾಧನೆ ಹೇಳಿ, ಎಲ್ಲಿ ಮಾತಾಡ್ತಾ ಇದ್ರಿ? ಹಲೋ. ಹಲೋ ಕೇಳ್ತಾ ಇದೆಯಾ? The person you are speaking with. ಹಲೋ. ಹಾ ನಮಸ್ಕಾರ ಹೇಳಿ. ಹಲೋ. ಹಾ ಹೇಳಿ. ಹಲೋ. ಹಾ ಹೇಳಿ, ಕೇಳ್ತಾ ಇದೆಯಾ? ಹಲೋ. ಹಲೋ ಹೇಳ್ರಿ. ಹಲೋ. ಹಲೋ ಹಲೋ ಹಲೋ. ಹಾ ಹಲೋ ಹೇಳ್ರಿ, ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ. ನಮಸ್ಕಾರ ಹೇಳ್ರಿ. ಇಲ್ಲ ಸರ್, ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಅದು ನಿಮ್ಮದು ದನಿ ಕೇಳ್ತದ, ತಾವು ಕೇಳ್ರಿ, ಪ್ರಶ್ನೆ ಕೇಳಿ. ಹಲೋ ದೊಡ್ಡಪ್ಪ. ಹಲೋ ಮೊಬೈಲ್ ಅಲ್ರಿ ಮತ್ತೆ ಎಲ್ಲರು. ನಮಸ್ಕಾರ. ಹಲೋ ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಹಲೋ ಸರ್. ಹಲೋ ಹೇಳಿ ಹೇಳಿ, ಕೇಳ್ತಾ ಇದೆಯಾ? ಹಲೋ. ಹಾ ಹೇಳಿ. ಹಲೋ. ಹಲೋ ಸರ್. ಹಾ ಕೇಳ್ತಾ ಇದೀನಿ. ನಾ ಬೆಳಗಾವಿಯಿಂದ ಮಾತಾಡ್ತೀನಿ, ಬೆಳಗಾವಿಯಿಂದ ಮಾತಾಡ್ತೀನಿ ರೀ. ಹಾ ಓಕೆ. ಹಾ ಹೇಳಿ. ಈ ನಮ್ಮ ಕೃಷಿ ಆಫೀಸ್ದಾಗ ಈ ಎರಡೂವರೆ ಎಕರೆಯಿಂದ ಮುಂದೆ ಬೇಕಂತಾರೆ ನೀರಾವರಿ. ನಾವು ಈಗ ನೀರಾವರಿ, ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ತಗೋಬೇಕಂದ್ರ ಎಕರೆ ಅರ್ಧ ಎಕರೆಗೆ ಅದು ಇಲ್ಲಿ ಏನು ಅದು ಕೇಳ್ತಿಲ್ರಿ ಯಜಮಾನ್ರಿ. ಈಗ ಏನೈತಂದ್ರೆ ಕೃಷಿ ಸಿಂಚಾಯಿ ಯೋಜನೆ ಏನು ಲಾಗು ಮಾಡಿರಲ್ಲ ಸರ್ಕಾರದವರು, ಅದಕ್ಕೆ ಕನಿಷ್ಠ ಪಕ್ಷ 1 ಹೆಕ್ಟೇರ್ ಭೂಮಿ ಇರಬೇಕು ಅಂತ ಒಂದು ನಿಯಮಾವಳಿ ಮಾಡ್ಯಾರ. ಹೀಗಾಗಿ ಆ ನೀತಿ ಪ್ರಕಾರ ತಮಗೆ ಏನು ಸೌಲಭ್ಯ ಸಿಗಬೇಕು ಅದನ್ನು ಒದಗಿಸಿಕೊಡ್ತಾರೆ. ಇದು ಸರ್ಕಾರದ ನೀತಿ ಸಿಂಚಾಯಿ ಕಾರ್ಯಕ್ರಮದಾಗ, ಕೃಷಿ ಸಿಂಚಾಯಿ ಕಾರ್ಯಕ್ರಮದಾಗ ಅಷ್ಟು ಭೂಮಿ ಇರಬೇಕು ಅನ್ನೋದು ಒಂದು ಮಾನದಂಡ ಮಾಡ್ಯಾರ. ಅದರ ಪ್ರಕಾರ ಈ ಸೌಲಭ್ಯನ ತಮಗೆ ಕೊಡ್ತಾರೆ. ಅದು ಸರ, ಕೃಷಿ ಸಿಂಚಾಯಿ ಫೋನ್ ಮಾಡಿದಾಗ್ರಿ ಅವ್ರು ಹೇಳಿದ್ರು ಜಮೀನ ಲಿಮಿಟ್ ಏನಿಲ್ಲ ಅಂತ ಕೊಡ್ಬೋದು ಅಂತಾರ, ಇಲ್ಲಾದ್ರ 2 ಎಕರೆ ಬೇಕಂತಾರ. ಈಗ ಒಂದ್ ಕೆಲಸ ಮಾಡ್ರಿ, ಖಾನಾಪುರ ತಾಲೂಕಲ್ಲಿ ಕೃಷಿ ಇಲಾಖೆ ಆಫೀಸ್ ಇದೆ, ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಅದಾರ. ತಾವು ಯಾವ ಬೆಳೆ ಬೆಳಿತೀವಿ ಅಂತ ಹೇಳಿಲ್ಲ. ತೋಟಗಾರಿಕೆ ಬೆಳೆ ಆದ್ರೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಭೇಟಿಯಾಗಬೇಕು. ಅದು ಕೃಷಿ ಇಲಾಖೆ ಇದ್ರೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಭೇಟಿ. ಹಲೋ ಸರ್, ಇದು ಫೋನ್ ಕೇಳವತ್ರಿ, ರೇಡಿಯೋದಾಗ ಕೇಳ್ಬೇಕು, ಅದು ಸರಿ ಕೇಳವತ್ತ. ಸ್ವಲ್ಪ ದೂರ ಇಡ್ರಿ, ದೂರ ಇಡ್ರಿ ಮೊಬೈಲ್ ದೂರ ಇಡ್ರಿ. ಅದನ್ನ ಫೋನ್ಯಾಗ ನಿಮ್ ಬಂದಿನ ಬರವತ್ರಿ. ಹಾ, ರೇಡಿಯೋದಲ್ಲಿ ಕೇಳಿ ಮಾತಾಡಿ, ಕೇಳಿ ಮಾತಾಡಿ. ಹಾ, ಮುಂದೆ ನಾ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ, ಹೇಳಿ. ಹಲೋ, ಹಾ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಾ ಹೇಳಿ, ರೇಡಿಯೋ ಕೇಳಿ ಮಾತಾಡಿ. ಹಲೋ, ಹಾ ಹೇಳಿ, ಎಲ್ಲಿಂದ? ಹಲೋ ಸರ್. ಹಾ ಹೇಳ್ರಿ, ಹೇಳ್ರಿ, ಕೇಳ್ತಾ ಇದ್ದೆ, ಹೇಳಿ. ಹಲೋ, ಹಲೋ, ಮಾತಾಡಿ ಮಾತಾಡಿ. ಸರ್, ನಾವು ರಾಯಚೂರು ಜಿಲ್ಲೆಯಿಂದ ಶರಣಪ್ಪ ಕುಂಬಾರ ಅಂತ ಹೇಳಿ ಸರ್. ನಮ್ಮ ಶರಣಪ್ಪ ಕುಂಬಾರ ಅವರೇ, ನೀವು ಫೋನ್ ಅಲ್ಲಿ ಕೇಳಿಲ್ಲ ಅಂದ್ರೆ ರೇಡಿಯೋ ಕೇಳ್ತಾ ಮಾತಾಡಿ. ರೇಡಿಯೋ ಸ್ವಲ್ಪ ದೂರ ಇರಿ, ಕೇಳ್ತಾ ಇದೆ ಸರ್. ಹಾ, ರೇಡಿಯೋ ಕೇಳ್ತಾ ಮಾತಾಡಿ. ಹಾ, ನೀವು ತಳಿಗಳು ವಲಯ 1, ವಲಯ 2, ವಲಯ 3 ಅಂತ ಹೇಳ್ತೀರಲ್ಲ. ಹಾ ರೀ, ಯಾವ್ದು 1, ಯಾವ್ದು 2, 3 ಅಂತ ಗೊತ್ತಾಗ್ತಾ ಇಲ್ಲ. ನಿಧಾನಕ ಮಾತಾಡಿ. ಶರಣಪ್ಪ ಕುಂಬಾರ ಅವ್ರೆ, ಈ ವಲಯಗಳು ವಲಯಗಳಿಗೆ ಜಿಲ್ಲೆಗಳಿದಾವ್ರಿ. ಆ ಜಿಲ್ಲೆಗಳು ಈಗ ವಲಯ 1 ಅಂತಂದ್ರೆ ಅದು ಬೀದರ್ ಜಿಲ್ಲೆ ಬರ್ತದ, ಬೀದರ್ ಗುಲ್ಬರ್ಗ ಬರ್ತದ, ಬೀದರ್ದಲ್ಲಿ ಬೀದರ್ ಎಲ್ಲಾ ತಾಲೂಕು. ಈ ವಲಯ ಅಂತ ಅಂಬೋದು ಯಾವ ರೈತರು ಅಲ್ಲ, ಈಗ ನಿಮ್ಮ ಊರು ಯಾವರು, ತಾಲೂಕು ಯಾವುದು ಅಂತ ತಾವು ಹೇಳಿದರೆ ಕೃಷಿ ವಿಜ್ಞಾನಿಗಳು ಅಥವಾ ಕೃಷಿ ಇಲಾಖೆಯಲ್ಲಿ ನಿಮಗೆ ಯಾವ ತಳಿ ಸೂಕ್ತ, ಯಾವ ಬೆಳೆಗೆ ಯಾವ ತಳಿ ಸೂಕ್ತ ಅಂತ ಹೇಳ್ತಾರೆ. ರಾಯಚೂರು ಜಿಲ್ಲೆ ಮನ್ಸಲಾಪುರ ಸರ್. ವಲಯ 2 ಬರ್ತದ ರಾಯಚೂರು ಜಿಲ್ಲೆ, ಈಶಾನ್ಯ ಒಳ ಪ್ರದೇಶಕ್ಕೆ. ಕುಂಬಾರ ಅವ್ರೆ, ಕುಂಬಾರ ಅವ್ರೆ, ಈಗ ಲಿಂಕ್ಸ್ಗೂರ್ ರೋಡ್ಗೆ ನಮ್ದೊಂದು ಕೃಷಿ ವಿಜ್ಞಾನ ಕೇಂದ್ರ ಐತಿ, ಅಷ್ಟೇಳ ಫಾರ್ಮ್ ಹತ್ರ, ಅಲ್ಲಿ ಬರ್ರಿ, ಭೇಟಿ ಮಾಡ್ರಿ. ನಿಮ್ಗೆ ಯಾವ ಬೆಳೆ ಬೇಕು, ಯಾವ್ದ್ ಮಾಹಿತಿ ಬೇಕು ಕೊಡ್ತಾರ. ನೀವೇನಿದ್ರು ನೆಲ್ಲ ಹಾಕ್ತೀರಿ, ತೊಗರಿ ಹಾಕ್ತೀರಿ, ಕಡ್ಲೆ ಹಾಕ್ತೀರಿ, ಹೌದಲ್ಲ? ಅವೆಲ್ಲ ಮಾಹಿತಿ ಕೊಡ್ತಾರ. ಹಿಂದೂ ನಾ ನಿಮ್ ಕೂಡ ಮಾತಾಡೀನಿ, ನಾ ಅಲ್ಲಿದ್ದಾಗ ದಯವಿಟ್ಟು ಆ ಮಾಹಿತಿನ ಕೊಡೋಣ ಅಂತ. ಏನ್ ತೊಂದ್ರೆ ಎದುರಾಗ್ಬೇಕು ಸರ್? TS-3R ಐತಲ್ಲ ಶರಣಪ್ಪರ, ಕೆಂಪ್ ಸೊಟ್ಟ ಇದು 3R ಸರ್, ಲೇಟ್ ಆಗುತ್ತೆ ಸರ್. ನಮ್ಮ ಭೂಮಿ ಗಟ್ಟಿ ಭೂಮಿ ಸರ್, ಮಳೆಗಾಲ ಹೋಗೋದಾಗಿ ಬರಬೇಕು. ಇಲ್ಲ, ರಾಯಚೂರು GRG ತಳಿಗಳು ಅದಾವ, GRG 811 ಐತಿ, ಪ್ರಯತ್ನ ಮಾಡ್ರಿ. ಎಲ್ಲಾ ತಳಿಗಳು ಸ್ವಲ್ಪ ತಡನೆ, ಆಶಾಕ್ಕಿಂತ ಕಡಿಮೆ. ಕುಲಪತಿಗಳ ಸಾಕಷ್ಟು ಕರೆಗಳು ಬರ್ತಾ ಇದೆ ಅಂದರೆ ಅವರಿಗೆ ಭಾಳ ಉತ್ಸಾಹ. ಅವರು ಮೊಬೈಲ್ನಲ್ಲಿ ಕರೆ ಮಾಡ್ತಾರೆ, ಆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೇ ರೇಡಿಯೋ ಕೇಳಕ್ಕೆ ಹೋಗ್ತಾರೆ. ಹಿಂಗಾಗಿ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನೋಡಿ, ಅಂದರೆ ಉತ್ಸಾಹ ನೋಡ್ತಾ ಇದ್ದರೆ ರೈತ ಬಾಂಧವರಿಗೆ ವಿಶ್ವವಿದ್ಯಾಲಯ ಎಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಗೊತ್ತಾಗ್ತದೆ. ಹೇಗೆ ಹೊಸ ಹೊಸ ಯೋಜನೆಗಳು ಏನಿದೆ ಸದ್ಯಕ್ಕೆ ರೈತರಿಗೆ ಹೇಳ್ಬೋದಾ ಡಾಕ್ಟರ್ PL ಪಾಟೀಲ್ ಅವರೇ? ರೈತರಿಗೆ ನಮ್ಮ ಸಂಶೋಧನೆಗಳ ಪ್ರಕಾರ, ಸಂಶೋಧನೆಯಲ್ಲಿ ಪ್ರತಿಯೊಂದು ಬೆಳೆಗಳಲ್ಲಿ ನಮ್ಮ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಒಂದು ಯೋಜನೆಗಳು ಇರ್ತಾವೆ ಪ್ರತಿಯೊಂದು ಬೆಳೆಯಲ್ಲಿ. ಗೋಧಿಯಲ್ಲಿ ಸೂರ್ಯಕಾಂತಿ ನಮ್ಮಲ್ಲಿಲ್ಲ, ಕುಸುಬೆಯಲ್ಲಿ, ಶೇಂಗಾದಲ್ಲಿ, ಕಡಲೆಯಲ್ಲಿ, ಜೋಳದಲ್ಲಿ, ಈ ಎಲ್ಲ ಬೆಳೆಗಳಲ್ಲಿ ನಮ್ಮದು ಅಖಿಲ ಭಾರತ ಸಮನ್ವಯ ಯೋಜನೆ ಅಂತ ಇರ್ತದೆ. ಇಲ್ಲಿ ಬೆಳೆಗಳಲ್ಲಿ ಯಾವ ರೀತಿಯ ಸುಧಾರಿತ ತಳಿಗಳನ್ನು ಕಂಡುಹಿಡಿಯೋದು ಮತ್ತು ಆ ಬೆಳೆಗಳಲ್ಲಿ ಬೇಸಾಯ ಕ್ರಮಗಳನ್ನು ಮತ್ತು ಕೀಟ ಮತ್ತು ರೋಗಗಳನ್ನು ನಿರ್ವಹಣೆಗಾಗಿ ಸಂಶೋಧನೆ ನಡೀತಾ ಇರ್ತದೆ. ಆ ಸಂಶೋಧನೆಯಿಂದ ಬಂದಂಥ ಫಲಿತಾಂಶಗಳನ್ನು ನಾವು ರೈತರಿಗೆ ನೇರವಾಗಿ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರನ್ನು ನಮ್ಮ ವಿಜ್ಞಾನಿಗಳ ಜೊತೆ ಸಂವಾದ ಮಾಡಿ ನಮ್ಮ ತಾಂತ್ರಿಕತೆಗಳನ್ನು ಜನಪ್ರಿಯಗೊಳಿಸೋದು ನಮ್ಮದು ಈಗ ಮುಖ್ಯ ಉದ್ದೇಶ. ಭಾಳ ಸಂತೋಷ. ಮತ್ತೊಂದು ಕರೆ ಇದೆ. ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹಲೋ, ಹಾಂ, ಎಲ್ಲಿಂದ ಮಾತಾಡ್ತಾ? ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ, ಹಾಂ ಹೇಳಿ, ಕೇಳ್ತಾ ಇದ್ದೆ, ಹೇಳಿ. ಹಲೋ, ಹಾಂ, ರೇಡಿಯೋ ಕೇಳ್ತಾ ಮಾತಾಡಿ, ರೇಡಿಯೋ ಕೇಳ್ತಾ ಮಾತಾಡಿ. ಸರ್, ಗದಗ ಡಿಸ್ಟ್ರಿಕ್ಟಿಂದ ಲಕ್ಷ್ಮಣ ತಾಲೂಕು ಗೊಜ್ನೂರ್ ಗ್ರಾಮದ ಸರ್ ಮಾತಾಡೋರು ಅವರು. ಹಾಂ ಹೇಳ್ರಿ, ಪ್ರಶ್ನೆ ಕೇಳಿ. ಹಲೋ ಸರ್, ಹ್ಞೂ ಹೇಳಿ, ರೇಡಿಯೋ ಕೇಳ್ತಾ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ಸರ್, ಗದಗ ಡಿಸ್ಟ್ರಿಕ್ಟ್ ಇಂದ ಲಕ್ಷ್ಮಣ ತಾಲೂಕು ಸರ್, ಗೊಜ್ನೂರ್ ಗ್ರಾಮದ ಸರ್. ನನ್ನ ಹೆಸರು ಚನ್ನಪ್ಪ ಶಿವನಾಗಪ್ಪ ಷಣಮುಖಿ ಅಂತಂತಾರೆ. ಹೇಳಿ. ಆಗಲ್ಲಿ ನಿಮ್ದು ಮಾಡಿದ್ರಿ, ಕಟ್ ಆಯ್ತಾನ ಕಾಲು? ಏನಿಲ್ಲ ಸರ್, ನಾವು ಸರ್ ಒಬ್ಬ ನಾನು ಯುವ ರೈತರಾಗಿ ಸರ್ ನಾನು ಮುಂದುವರಿತಿದ್ದೇನೆ ಸರ್. ನನ್ನ ಒಳ್ಳೇದು ಒಳ್ಳೇದು, ಬಹಳ ಸಂತೋಷ. ಅದು ಏನಂತಂದ್ರೆ ಸರ್, ನನ್ನ ಒಂದು ವ್ಯಾಪ್ತಿಗೆ ಬರ್ತಕ್ಕಂತ ಕೃಷಿ ಸಂಶೋಧನಾ ಕೇಂದ್ರ ಗದಗ ಸರ್. ಅದರ ಒಂದು ಅಂಚಿನಲ್ಲಿ ಸರ್ ಅವರ ಒಂದು ಸಿಎಂ ರತಿ ಸರ್ ಜೊತೆಗೆ ಸರ್ ನಾವು ಒಂದು ಮುಂದುವರ್ಸಂತ ಹೊಂಟಿದ್ವಿ ಸರ್. ನಮ್ಮ ಒಂದು ವ್ಯಾಪ್ತಿಗೆ ಸರ್ ಇನ್ನೂ ಹೆಚ್ಚಿನ ಶಕ್ತಿ ಬಲವರ್ಧನೆ ಆಗ್ಬೇಕು ಸರ್, ಸಂಶೋಧನೆ ಹಾಗೂ ವಿಜ್ಞಾನಗಳ ಒಂದು ಇದು ಸರ್. ನಮ್ಮಲ್ಲಿ ಒಳ ವ್ಯವಸಾಯ ಸರ ಪದ್ಧತಿ ಇದೆ ಸರ್, ಅದಕ್ಕೆ ತಾವುಗಳು ಮುಂದಿನ ದಿನಮಾನದಲ್ಲಿ ಹೊಸ ಹೊಸ ತಳಿಗಳನ್ನ ನಮಗ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಸಿಗ್ತದೆ ಸರ್. ಅಲ್ಲ, ಈಗ ಪ್ರತಿಯೊಂದು ನಮ್ಮ ಸಿಎಂ ರತಿ ಸರ್ ಅವರು ಬಹಳ ಒಂದು ನಮ್ಮ ಇದು ಮಾಡ್ತಾರೆ ಸರ್. ನಾವು ರೈತರು ಸೇರಿಸಿ ಒಂದು ಮುಂಗಾರು ತರಬೇತಿ ಪೂರ್ವದಲ್ಲಿ ಇದ್ದರೆ ಏನ್ ಮಾಡ್ಬೇಕನ್ನೋ ಸರ್ ಅವ್ರ ಜೊತೆ ನೇರವಾಗಿ ಇದು ಮಾಡ್ತೀವಿ ಸರ್. ನೀವು ಕುಲಪತಿ ಸಾಹೇಬ್ರ ಇದಕ್ಕೆ ನಮ್ಗೆ ಒಂದು ಸ್ವಾಗತ ಇರ್ತಾರೆ, ನಮ್ಮ ರೈತರ ಪರವಾಗಿ ಸರ್. ಧನ್ಯವಾದ ಧನ್ಯವಾದಗಳು. ನಮಗೆ ಏನಾದ್ರೂ ಒಂದು ಸಲಹೆ ಕೊಡ್ಬೇಕು ಸರ್, ಯಾಕಂದ್ರೆ ನಾನು ನಿಮ್ಮ ನೇತೃತ್ವ ಸರ್ ನಿಮ್ಮ ಯೂನಿವರ್ಸಿಟಿ ವ್ಯಾಪ್ತಿಯೊಳಗೆ ಬಂದು ಸರ್ ನಾನು ಹಲವಾರು ವಿವಿಧ ತಳಿಗಳನ್ನ ನೀವು ಸಂಶೋಧನೆ ಮಾಡಂತ ನಾನು ಬಂದು ವೀಕ್ಷಣೆ ಮಾಡ್ತೀನಿ ಸರ್. ಈಗ ತಮ್ಮ ಗದಗ ಜಿಲ್ಲೆಯಲ್ಲಿ ಹೆಸರು ಒಂದು ಬಹಳಷ್ಟು ವ್ಯಾಪ್ತಿ ಪ್ರದೇಶದಲ್ಲಿ ಇದೆ. ಹಲೋ, ಹೌದ್ರಿ, ಗದಗ ಜಿಲ್ಲೆಯಲ್ಲಿ ನೀವು ರೇಡಿಯೋದಲ್ಲೇ ಕೇಳಿ. ಗದಗ ಜಿಲ್ಲೆಯಲ್ಲಿ ಹೆಸರು ಬಹಳಷ್ಟು ವ್ಯಾಪ್ತಿ ಪ್ರದೇಶ ಬಹಳಷ್ಟು ಪ್ರದೇಶದಲ್ಲಿ ಹೆಸರು ಬೆಳೀತಾ ಇದ್ದಾರೆ ರೈತರು. ಇಲ್ಲಿ ಹೆಸರಿನಲ್ಲಿ ಹೊಸ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. DGG1 ಅನ್ನೋಂಥ ಒಂದು ತಳಿ ಇದು 70-74 ದಿನಗಳಲ್ಲಿ ಆಗ್ತದೆ, 12-14 ಕ್ವಿಂಟಲ್ ಇಳುವರಿ ಬರ್ತದೆ. ಆಮೇಲೆ ಇನ್ನೊಂದು ತಳಿ ಹೆಸರಿನಲ್ಲಿ ಏನಪ್ಪ ಅಂತಂದರೆ DGG7, ಇದು ಕೂಡ 70-72 ದಿನಗಳಲ್ಲಿ ಆಗ್ತದೆ, 14-15 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಇಳುವರಿ ಕೊಡ್ತದೆ. ಎರಡು ಬಹಳ ಮುಖ್ಯವಾದಂಥ ತಳಿ ಹೆಸರಿನಲ್ಲಿ. ಸೊ ಇದೇ ಥರ ಪ್ರತಿ ಬೆಳೆಗಳಲ್ಲಿ ಕೂಡ ನಾವು ಹೊಸ ಹೊಸ ತಳಿಗಳನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಇರ್ತೇವೆ. ಅಭಿನಂದನೆಗಳು ಕುಲಪತಿಗಳಂದರೆ, ತಾಂತ್ರಿಕತೆ ಮತ್ತು ಒಂದು ತಳಿಗಳ ಅಭಿವೃದ್ಧಿ ವಿಶ್ವವಿದ್ಯಾಲಯ ತುಂಬ ಮುಂಚೂಣಿಯಲ್ಲಿದೆ. ಸಾಕಷ್ಟು ಹೊಸ ಹೊಸ ತಾಂತ್ರಿಕತೆಗಳನ್ನು ಹಾಗೆಯೇ ಹೊಸ ಹೊಸ ತಳಿಗಳ ಅಭಿವೃದ್ಧಿ ಮಾಡ್ತಾ ಇದೆ. ಇದು ರೈತರಿಗೆ ಒಂದು ಕಾಮಧೇನು ಆಗಿ ಕೆಲಸ ಮಾಡ್ತಾ ಇದೆ. ನಿಜವಾಗಿ ಕೂಡ ಅಭಿನಂದನೆಗಳು. ಮತ್ತೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ. ಹಲೋ ಹಲೋ ಹಲೋ ಹೇಳಿ. ಹಲೋ ಹಲೋ ಹಲೋ, ನಮಸ್ಕಾರ ಹೇಳಿ. ಹಲೋ, ಹಾಂ ಹೇಳಿ, ಕೇಳ್ತಾ ಇದೆ ಹೇಳಿ. ಹಾಂ, ನಿಮ್ಮ ಧ್ವನಿ ಕೇಳ್ತಾ ಇದೆ, ರೇಡಿಯೋದಲ್ಲಿ ಕೇಳಿ ಮಾತಾಡಿ. ನಮಸ್ಕಾರ ಸರ್. ಹಾಂ, ರೇಡಿಯೋದಲ್ಲಿ ನಮ್ಮ ಧ್ವನಿ ಕೇಳಿ ಮಾತಾಡಿ. ಹೇಳಿ, ಯಾರು ಮಾತಾಡೋದು? ಹಾಂ ಹೇಳಿ. ಹಲೋ ನಮಸ್ತೆ ಸರ್. ಹಾಂ ನಮಸ್ತೆ, ರೇಡಿಯೋ ಕೇಳ್ತಾ ಇದ್ದೀರಾ ಸರ್? ನಮಸ್ತೆ. ನಮಸ್ತೆ, ರೇಡಿಯೋ ಕೇಳ್ತಾ ಇದ್ದೀರಾ ಸರ್? ನಾವು ದಾವಣ ಜಿಲ್ಲೆಯಿಂದ ಮಾತಾಡೋದು ಸರ್. ಹಾಂ ಹೇಳ್ರಿ, ನಮಸ್ಕಾರ, ಕೇಳ್ತದೆ. ಹಲೋ ಹೇಳ್ರಿ, ಮುಂದುವರಿಸಿ. ಧಾರವಾಡ ಜಿಲ್ಲೆಯಿಂದ ಮಾತಾಡೋದು ಸರ್, ದೊಡ್ಡಪ್ಪ ಬಂಡಿವಾಡ ಅಂತ. ದೊಡ್ಡಪ್ಪ ಬಂಡಿವಾಡ ಅವ್ರೆ, ಹೇಳ್ರಿ. ರೇಡಿಯೋ ಮೂಲಕ ನಮ್ಮ ಧ್ವನಿ ಕೇಳಿ ದೊಡ್ಡಪ್ಪ ಅವ್ರೆ, ನೀವು ಫೋನ್ ಮಾತಾಡಿ. ಧಾರವಾಡ ಜಿಲ್ಲೆ ಮರೇವಾಡ ಗ್ರಾಮದಿಂದ ಸರ್. ಹ್ಮ್, ನಿಮ್ ಪ್ರಶ್ನೆ ಕೇಳಿ. ಕೇಳ್ತಿದ್ದೆ ಸರ್, ಪ್ರಶ್ನೆ ಕೇಳ್ರಿ ದೊಡ್ಡಪ್ಪ ಅವ್ರೆ. ಸರ್ ಎಲ್ಲರಿಗೂ ನನ್ನ ನಮಸ್ಕಾರ. ನಮಸ್ಕಾರ ಹೇಳ್ರಿ. ಹಾ ಸರ್, ಪ್ರಶ್ನೆ ಕೇಳಿ. ಸರ್, ಈಗ ಕೃಷಿ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನ ಆಚರಿಸಿದಕ್ಕೆ ಒಂದು ಖುಷಿ ಇದೆ. ಹಾ ರೀ, ಧನ್ಯವಾದಗಳು ತಮಗೆ. ಆಮೇಲೆ ಸರ್ ನಮ್ಮ ಹೊಸದಾಗಿ ಕುಲಪತಿಗಳು ಬಂದಿದ್ದಕ್ಕೆ ಅವ್ರಿಗೆ ನಮ್ಮ ಕಂಗ್ರಾಚುಲೇಷನ್ಸ್. ನಮಸ್ಕಾರ. ಈಗೇನು ಹೊಸ ಹೊಸ ತಾಂತ್ರಿಕತೆಗಳನ್ನ ಹೇಳಿ ಹಲೋ ನಮಸ್ಕಾರ ಹೇಳಿ. ಕಡಿತ ಆಗ್ತಾ ಇದೆ. ನಮಸ್ಕಾರ ಹೇಳಿ. ಹಲೋ. ಹಾ ಹೇಳಿ. ನಮ್ಮ ಫೋನಲ್ಲಿ ಧ್ವನಿ ಕೇಳಿಲ್ಲ ಅಂದ್ರೆ ರೇಡಿಯೋದಲ್ಲಿ ಕೇಳಿ ಧ್ವನಿ. ಹಾ ಹೇಳಿ. ಹಲೋ ಹೇಳಿ. ಹಲೋ ಹಲೋ ಹಲೋ ನಮಸ್ಕಾರ ಹೇಳಿ. ಹಲೋ ಹೇಳ್ರಿ. ಹಲೋ. ಹಾ ಹೇಳ್ತೇ ಕೇಳಿ. ಕೇಳ್ತಾ ಇದೆ ಹೇಳಿ. ಹಲೋ ಸರ್. ಹ್ಞೂ ಹೇಳ್ರಿ. ಹಲೋ ರೇಡಿಯೋ ಕೇಳ್ತಾ ಇದೆಯಾ? ಯು ಆರ್ ಸ್ಪೀಕಿಂಗ್ ವಿತ್. ಹಲೋ ಹಲೋ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಧಾರವಾಡದಿಂದ ಸರ್. ಹಾ ವೀರಗುಂಡ ಪಾಟೀಲ್ ಅಂತ ಸರ್ ಮಾತಾಡೋದು. ಹೇಳ್ರಿ. ಕುಲಪತಿಯವ್ರಿಗೆ ಸರ್ ಒಂದು ಮನವಿ ಅಂದ್ರೆ ಹೇಳ್ರಿ ಸರ್. ಈಗ ಏನಾಗ್ತದ, ಪ್ರತಿಯೊಬ್ಬ ರೈತರಲ್ಲಿ ಕೃಷಿ ಚಾಲಕ್ಕೆ ಬಂದಾಗ ಪ್ರತಿಯೊಂದಕ್ಕೂ ಯಾವ್ದಾರ ಒಂದು ವಿಷಯಕ್ಕೆ ಸ್ವಲ್ಪ ಹತ್ತಾರು ಕಡೆ ಅಲ್ದಾಡೋದು ಇರ್ತದೆ ಸರ್, ಆಗ್ತದೆ ಸರ್ ಒಂದು ಸಣ್ಣ ಸಣ್ಣ ವಿಷಯಕ್ಕೂ. ಅದಕ್ಕೆ ಒಂದು ಪರವಿಡಿ ಟೈಪ್ ಒಂದು ಚಿಕ್ಕ ಪುಸ್ತಕನ ಒಂದು ಬಂದ ರೈತರಿಗೆ ಕೊಟ್ಟು ಅಂದ್ರೆ ಯಾರಿಗೆ ಯಾರು ಸಂಪರ್ಕಿಸ್ಬೇಕು, ಯಾರು ಸಂಪರ್ಕಿಸ್ಬೇಕು ಅಂತ ಈ ತರ ಏನಾದ್ರು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಆದ್ರೆ ಒಳ್ಳೇದಂತ ಒಂದು ಅನಿಸಿಕೆ ಸರ್. ಅಲ್ಲ ಈಗ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಎಂಟ್ರೆನ್ಸ್ಗೆ ಒಂದು ರೈತ ಸಲಹಾ ಕೇಂದ್ರ ಅಂತ ಇರ್ತದೆ. ಅದೇ ಸರ್ ಮೇನ್ ಗೇಟ್ಗೆ ಐತ್ರಿ ಅದು. ಹಾ ಅಲ್ಲಿ ರೈತ ಸಲಹಾ ಕೇಂದ್ರದಲ್ಲಿ ತಾವು ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಅಲ್ಲಿ ಅವರು ಯಾವ ಒಂದು ವಿಭಾಗಕ್ಕೆ ಹೋಗ್ಬೇಕಂತ ತಮ್ಗ ಸಮಸ್ಯೆ ಪ್ರಕಾರ ಆ ವಿಭಾಗಕ್ಕೆ ಅವ್ರು ಕಳಿಸ್ತಾರ, ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅದಕ್ಕಿಂತ ಮುಂಚೆ ಕೃಷಿ ವಿಜ್ಞಾನ ಕೇಂದ್ರ ಬರ್ತದೆ ನಮ್ಮ ಡೈರಿ ಒಳಗಡೆ ಎದುರುಗಡೆ ಒಳಗಡೆ. ಅದೇ ಸರ್ ಆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ವಿಷಯದ ಬಗ್ಗೆ ತಜ್ಞರು ಇರ್ತಾರೆ. ಅಂದ್ರೆ ನಂದು ವಿಚಾರ ಏನಂದ್ರೆ ಸರ್, ಹಾ ರೀ, ಈ ಸ್ಥಳದಲ್ಲಿ ಅಧಿಕಾರಿಗಳು ಲಭ್ಯವಿಲ್ಲ ಇದ್ರೆ ಆ ಪುಸ್ತಕೆಯಲ್ಲಿ ಅವ್ರದ್ದು ಸಂಚಾರಿ ದೂರವಾಣಿ ಇತ್ತಂದ್ರೆ ಅದರಿಂದ ಏನೋ ಸಹಾಯ ಆಗ್ಬೋದಾ ಅಂತ ಹಿಂಗ. ನಿಮಗೆ ಅಧಿಕಾರಿಗಳಿಗಿಂತ ವಿಜ್ಞಾನಿಗಳು ಅವಶ್ಯಕತೆ. ಅಧಿಕಾರಿಗಳು ಏನಿರ್ತಾರ, ಯಾವುದೇ ಒಂದು ವಿಶ್ವವಿದ್ಯಾಲಯದ ಒಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಧಿಕಾರಿಗಳು ಬೇಕಾಗ್ತದೆ. ತಮಗೆ ರೈತರಿಗೆ ಏನ್ ಬೇಕು, ವಿಜ್ಞಾನಿಗಳು ತಮಗೆ ಸಮಸ್ಯೆಯ ಪ್ರಕಾರ ಮಾರ್ಗದರ್ಶನ ಮಾಡಲಿಕ್ಕೆ ವಿಜ್ಞಾನಿಗಳು ಬೇಕು. ಅದಕ್ಕೆ ಎಲ್ಲ ವಿಜ್ಞಾನಿಗಳು ಈಗ ರೈತರಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ತಾಂತ್ರಿಕತೆಗಳ ಬಗ್ಗೆ ಹೇಳಿಕೊಡ್ಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿ 7 ಜಿಲ್ಲೆ, ಹಾವೇರಿ, ಗದಗ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ಬಿಜಾಪುರ, ಈಗ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಇರ್ತದೆ. ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಬಿಟ್ರೆ ಎಲ್ಲ ಬೆಳೆಗಳ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ, ಎಲ್ಲ ಉಪಕಸಬುಗಳ ಬಗ್ಗೆ ತಮಗೆ ಮಾಹಿತಿ ಸಿಗ್ತದೆ. ಅಂದ್ರೆ ಇನ್ನೊಂದ್ಸರಿ ಯಾವ ರೈತರು ಹೊಲದಲ್ಲಿ ಪ್ರಾತ್ಯಕ್ಷಿಕೆಗಳು ನಡೀತಾ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನು ಸ್ವಲ್ಪ ಕೊಡ್ಲಿಕ್ಕೆ ಪ್ರಯತ್ನ ಆಗ್ತದೆ. ಅದನ್ನ ತಿಳ್ಸೋಣ. ಈಗ ನಾವು ನಮ್ಮ ತಾಂತ್ರಿಕತೆಗಳು ಎಲ್ಲಾ ರೈತರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಅದೇ ಸರ್ ಯಾವ ರೈತರ ಹೊಲದಲ್ಲಿ ಆ ತಾಂತ್ರಿಕತೆಗಳ ಅವನ್ನ ನಾವು ಇದನ್ನ ಏನೋ ಹಾಕಿರ್ತೇವೆ ನಾವು ಆ ತಾಂತ್ರಿಕತೆಗಳನ್ನ, ಅದು ಪ್ರಾಕ್ಟಿಕಲ್ ಆಗಿ ತಾವು ನೋಡಬಹುದು. ಅದನ್ನ ರೈತರಿಗೆ ತಿಳಿಸುವಂತ ವ್ಯವಸ್ಥೆಯನ್ನ ಮಾಡೋಣ. ಅದನ್ನ ತಾವು ಹೋಗಿ ನೋಡಬಹುದು, ನೋಡಿ ಆ ತಾಂತ್ರಿಕತೆ ಬಗ್ಗೆ ತಿಳಿದುಕೊಳ್ಳಬಹುದು. ಅಲ್ಲಿ ಏನಿರ್ತದ, ಸುಧಾರಿತ ಪದ್ಧತಿ, ಈಗಿನ ಪದ್ಧತಿ ಇರ್ತದ, ಅದು ಎರಡನ್ನು ತುಲನಾತ್ಮಕವಾಗಿ ತಾವು ನೋಡಿ ತಿಳ್ಕೊಬಹುದು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ. ನಮಸ್ಕಾರ ಹೇಳಿ. ಹಲೋ. ಹಾ ಹೇಳಿ, ನಿಮ್ಮ ರೇಡಿಯೋ ಕೇಳ್ತಾ ಇದ್ದೀರಾ? ಹಲೋ ಹೇಳ್ರಿ ಹೇಳ್ರಿ. ಹಲೋ ನಮಸ್ಕಾರ ಹೇಳಿ. ಹಲೋ ಹಲೋ ಹಲೋ. ಹಾ ಹೇಳಿ ಹೇಳಿ. ಹಲೋ. ಹಾ ಹೇಳಿ. ತಮ್ಮ ಧ್ವನಿ ಕೇಳ್ತಾ ಇರ್ತದೆ. ಬಾಗಲಕೋಟೆ ಜಿಲ್ಲೆ ಮದರಕಂಡಿಯಿಂದ ಮಾತಾಡೋದ್ರಿ? ಹಾ ಬಾಗಲಕೋಟೆ ಜಿಲ್ಲೆ ಮದರಕಂಡಿಯಿಂದ. ಹೌದ್ರಿ. ಹೇಳ್ರಿ ಹೇಳ್ರಿ. ಮಾತಾಡಿದ್ರಿ. ನಮ್ದು ಚಿಕ್ಕು ಗಿಡ ಅವ್ರಿ, ಒಂದು 25 ರೀ ಚಿಕ್ಕು ಗಿಡ. ಹಾ ಹ್ಞೂ ರೀ. ಹಚ್ಚಿದ್ದು ಒಂದು 4-5 ವರ್ಷ ಆತ್ರಿ, ಕಾಯಿನ ಆಗೋದು ಸರಿಯಾಗಿ. ಅವ್ಗ ಏನ್ ಮಾಡ್ಬೇಕು ಒಂದು ವಿಚಾರ ಹೇಳಿದ್ರೆ ಅದು ಬರೋಬರಿ ಆಕತ್ರಿ. ಈಗ ನಿಮ್ದು ಹೊಲಕ್ಕ ಅಲ್ಲೇ ಮದರಕಂಡಿಯಿಂದ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಎಷ್ಟು ದೂರ ಆಗತ್ರಿ ನೋಡಿ ಹೋಗಿದ್ರಲ್ಲ ಒಮ್ಮೆ? 80 ಕಿಲೋಮೀಟರ್ ಆಗತ್ತೆ ಅಲ್ಲಿ. ಯಾಕಂದ್ರೆ ವಿಜ್ಞಾನಿಗಳು ಬಂದು ನೋಡಿದ್ರ ತಮ್ಮ ತೋಟಕ್ಕೆ ಏನು ಸಮಸ್ಯೆ ಐತೆ ಅನ್ನೋದು ಗೊತ್ತಾಗತ್ತೆ. ಎಲ್ಲಿ ರೀ? ಜಮಖಂಡಿ ಮದರ್ಕಂಡಿ. ಅದ ಅದ ರೀ ಜಮಖಂಡಿ ಮದರ್ಕಂಡಿ. ಈಗ ತೋಟಗ ನಮ್ಮದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಜಮಖಂಡಿ ಮದರ್ಕಂಡಿ ಒಳಗೆ ತೋಟಗಾರಿಕೆ ತಜ್ಞರು ಇಲ್ಲ ಏನ್ರಿ? ಈಗ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ನಾವು ಅವರಿಗೆ ನಿಮ್ಮ ವಿಷಯ ಹೇಳ್ಬೋದು. ಇಲ್ಲ ಇಲ್ಲ, ಯಾಕಂದ್ರೆ ಇದು ಸ್ಥಳ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕೆ ಅಲ್ಲಿ ಕಾಯಿ ಬಿಡ್ತಾ ಇಲ್ಲ, ಏನು ಸಮಸ್ಯೆ ಇದೆ ಅನ್ನೋದನ್ನು ನೋಡಬೇಕಾಗ್ತದೆ. ಅದಕ್ಕೆ ರೀ ಹೇಳೋದು. ಈಗ ಈಗ ಏನಿರ್ತೈತಿ, ಭೂಮಿ ಆಳಿರೋದಿಲ್ಲ, ಅಲ್ಲಿ ಹಚ್ಚಿಬಿಟ್ಟಿರ್ತೀರಿ ಗಿಡ, ಭೂಮಿ ಆಳೈತೆ ಇಲ್ಲೋ, ಏನು ಸಮಸ್ಯೆಯಿಂದ? ಈಗ ತಳಿ ಸಮಸ್ಯೆ ಐತೋ, ಭೂಮಿ ಸಮಸ್ಯೆ ಐತೋ, ಏನಾದರೂ ರೋಗ ಇದೆಯೋ, ಕೀಟ ಸಮಸ್ಯೆ ಇದೆ, ಎಲ್ಲ ವಿಜ್ಞಾನಿಗಳು ಬಂದು ನೋಡಿದರೆ ಅದು ಗೊತ್ತಾಗ್ತದೆ. ನೀವು ರೋಗಿ ಮನೆಯಲ್ಲಿ ಇಟ್ಕೊಂಡು ಡಾಕ್ಟರ್ಗೆ ಇದನ್ನ ಹೇಳ್ಬಿಟ್ರೆ ಉಪಚಾರ ಕೊಡ್ರಿ ಅಂತಂದ್ರೆ ಹೆಂಗ ಸಾಧ್ಯ? ಸಮಯ ಆಗ್ತಾ ಇದೆ. ನೀವು ಅಂದ್ರೆ ತಜ್ಞರನ್ನ ಕರೆಸ್ಬೇಕು ಅಂತ ಕುಲಪತಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕರೆ ತಗೋತೀವಿ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವ್ರ ಸಾಕಷ್ಟು ವಿಸ್ತೃತವಾಗಿ ರೈತ ಬಾಂಧವರು ಕರೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಾಕಷ್ಟು ಅವರ ಸಂದೇಹಗಳಿದೆ, ತಾವು ಸಮರ್ಪಕ ಉತ್ತರ ನೀಡ್ತಾ ಇದ್ದೀರಾ. ದೂರವಾಣಿ ಇಲಾಖೆ ತೊಂದರೆಯಿಂದ ಸ್ವಲ್ಪ ಮತ್ತೆ ಕಡಿತ ಆಗಿದೆ, ಆದರೂ ಪರವಾಗಿಲ್ಲ. ಅಂದರೆ ಈ ಮೊದಲ ಕಾರ್ಯಕ್ರಮದಲ್ಲಿ ತುಂಬ ಉತ್ಸಾಹದಿಂದ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಬಹಳ ಸಂತೋಷ. ಅಂದರೆ ನಮ್ಮ ರೈತ ಬಾಂಧವರಿಗೆ ಒಂದು ಮಾಹಿತಿ ಇದ್ದಾಗ ಮಾತ್ರ ಒಂದು ಏನಾದರೂ ಒಂದು ವಿಸ್ತರಣೆ ಚಟುವಟಿಕೆ ಆಗಲಿ ಮತ್ತು ಸಂಶೋಧನೆ ಚಟುವಟಿಕೆ ಆಗಲಿ ಅವ್ರಿಗೆ ತಲುಪಲಿಕ್ಕೆ ಸಾಧ್ಯ ಅದ. ಮತ್ತು ಅವರು ವಿಶ್ವವಿದ್ಯಾಲಯದ ಜೊತೆಗೆ ನಿಕಟವಾದ ಸಂಪರ್ಕ ಇಟ್ಕೊಂಡು ಬೆಳೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಬೋದು. ಆ ನಿಟ್ಟಿನೊಳಗೆ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಕೊನೆಯದು ಒಂದು ಕರೆ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹಲೋ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ಹಲೋ, ಹಾಂ ಹೇಳಿ. ಹೇಳ್ರಿ ಹೇಳ್ರಿ, ಕೇಳ್ತದೆ ಹೇಳಿ. ಹಲೋ ಹೇಳ್ರಿ, ನೀವು ಹಲೋ ಹಲೋ ಅನ್ನೋದು ಟೈಮ್ ಭಾಳ ಹೋಗುತ್ತೆ, ದಯವಿಟ್ಟು ಪ್ರಶ್ನೆ ಕೇಳಿಬಿಡಿ. ನಮಸ್ಕಾರ, ಹೇಳಿ. ನಮ್ಮ ಹೆಸರು ಹೇಳಿ. ಹಾಂ ಹೇಳಿ, ಮಾತಾಡಿ, ಬೇಗ ಮಾತಾಡಿ, ಸಮಯ ಕೊರತೆ ಇದೆ. ಹೇಳಿ ಹೇಳಿ. ಹಾಂ ಹೇಳಿಸದಮ್ಮ, ಹೇಳು. ಹೇಳಿ. ಏನ್ ಮಾಡಿದ್ರಿ? ಬೇವಿನ ಗಿಡ. ಹ್ಮ್, ಒಣಗ್ತಾ ಇದೆಯಾ? ಬೇವಿನ ಗಿಡ ಒಣಗ್ತಾ ಇದೆಯಾ ಅಂತ ಮ್ಯಾಗಿಂದ ರೆಡಿ ಸ್ವಲ್ಪ ದೂರ ಇಡಮ್ಮ. ಹ್ಮ್ ಹ್ಮ್, ಎಷ್ಟು ಎಷ್ಟು ವಯಸ್ಸಿನ ಗಿಡ ಅದಾವ್ರಿ ಬೇವಿನ ಗಿಡ? ಹೌದಾ? ಎಷ್ಟು ಅದಾವು? ಹೊಲದ ಬದುಕಿಗೆ ಅದಾವು, ಒಳಗದಾವು? ಹೌದಾ? ಅದಕ್ಕೇನು ಸಿಂಪಡಣೆ ಮಾಡ್ತೀರಾ ನಾವು ಹೇಳಿದ್ರೆ? ಒಂದು ಔಷಧ ಐತಿ, ಬರ್ಕೊಡ್ರಿ ತಾಯಿ, ಹೇಳ್ತೀನಿ. ಸ್ಪೈನೋಟ್ರಾಮ್ ಅಂತ ಐತಿ ಒಂದು ಔಷಧ, ಬರ್ಕೊಳು, ಬರ್ಕೊಂಬ. ಸ್ಪೈನೋಟ್ರಾಮ್ ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಮ್ನಾಗ ಬೆರೆಸಿ, 1/2 ML ನಂಗೆ ಬೆರೆಸಿ ಸಿಂಪಡಣೆ ಮಾಡಿ, ಕಂಟ್ರೋಲ್ ಆಗತ್ತೆ ಇಮಿಡಿಯೇಟ್ಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು, ಇದುವರೆಗೆ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಕೃಷಿ ಶೋಧನೆ ಸಾಧನೆ ಏನು ಪ್ರಾಯೋಜಿತ ಕಾರ್ಯಕ್ರಮ ಇದೆಯಲ್ಲ, ಇದು ಒಂದು ಅನುಬಂಧವನ್ನು ಸೃಷ್ಟಿ ಮಾಡುವಂಥದ್ದು. ಸಾಕಷ್ಟು ತಜ್ಞ ಒಂದು ವಿಜ್ಞಾನಿಗಳು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಭಾಗವಹಿಸಿ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ. ಹಾಗೆಯೇ ಪ್ರತಿ ತಿಂಗಳ ಕೊನೆಯ ಸೋಮವಾರ ತಾವು ಆರಂಭ ಮಾಡಿದ್ದೀರಿ, ತಜ್ಞರು ಬಂದು ದೂರವಾಣಿ ಮೂಲಕ ಅವರ ಸಂದೇಹಗಳಿಗೆ ಉತ್ತರ ಕೊಡ್ತಾರೆ. ಇವತ್ತಿನ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಸಾಕಷ್ಟು ಉತ್ಸಾಹದಿಂದ ರೈತ ಬಾಂಧವರು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ. ತಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ. ಸಂಸ್ಥಾಪನೆ ದಿನಾಚರಣೆ ಆಚರಿಸಿದ್ರೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ತಾವು ಕುಲಪತಿಗಳಾಗಿ ತುಂಬ ಯಶಸ್ವಿಯಾಗಿ ಒಂದು ವಿಶ್ವವಿದ್ಯಾಲಯದ ಒಂದು ಅಭಿವೃದ್ಧಿಗೆ ಶ್ರಮಿಸ್ರಿ, ಮತ್ತು ತಮ್ಮ ಒಂದು ವಿಜ್ಞಾನಿಗಳ ಒಂದು ಸಾಧನೆಯಿಂದ ರೈತ ಬಾಂಧವರಿಗೆ ಉತ್ತರ ಕರ್ನಾಟಕದ ಎಲ್ಲ ಭಾಗದ ಕೃಷಿ ಚಟುವಟಿಕೆಗಳಿಗೆ